ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಇದೀಗ ಅಡಿಕೆ ಕೃಷಿಕ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ, ಸುಳ್ಯ ತಾಲೂಕು ಅಮರಮುಡ್ನೂರು ಗ್ರಾಮದ ಎಂ ಕೃಷ್ಣಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಕೃಷ್ಣಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಿದ್ರೆ ಗ್ರಾಮ ಪಂಚಾಯತ್ನ ಮೂಲಕ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಆಗ್ತದೆ ಅಂತ ಕೇಳಿದ್ರು. ನೀವು ಅಮರಮುಡ್ನೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ, ಜೊತೆಗೆ ಕೃಷಿಕರು ಕೂಡ ಹೌದು. ಒಂದು ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆಗ್ತಾ ಇರುವಂತಹ ವಿವಿಧ ಯೋಜನೆಗಳು ಏನೇನು, ಅದು ಯಾವ ರೀತಿ ಅನುಷ್ಠಾನ ಆಗ್ತದೆ, ಅಮರಮುಡ್ನೂರಿನಲ್ಲಿ ಯಾವ ರೀತಿಯ ಒಂದು ಅನುಷ್ಠಾನ ಆಗಿದೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಈಗಾಗಲೇ ನಾವು ಹೊಸದಾದಂತಹ ಒಂದು ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದು ಸುಮಾರು 1 ವರ್ಷಗಳ ಕಾಲ ಆಯಿತು. ಈಗ ನಮಗೆ ಇದೊಂದು ಹೊಸ ಅನುಭವ. ಅಂದರೆ ನಾವು ರಾಜಕೀಯ ಕ್ಷೇತ್ರದಿಂದ ಬಹಳಷ್ಟು ದೂರ ಇದ್ದುಕೊಂಡು ಈಗ ಈ ಪಂಚಾಯತ್ನ ಸದಸ್ಯರಾಗಿ ಆಯ್ಕೆಗೊಂಡಿದ್ದೇವೆ. ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಗ್ರಾಮ ಅತ್ಯುನ್ನತವಾದಂಥ ಕಾರ್ಯಗಳನ್ನು ಮಾಡ್ತಾ ಇದೆ. ಜೊತೆಗೆ ಹೊಸದಾಗಿ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಹಿಂದಿನ ಆಡಳಿತ ಮಂಡಳಿಯ ಒಂದು ನೇತೃತ್ವದಲ್ಲಿ ನಡೆದಂತಹ ಒಂದು ಘನತ್ಯಾಜ್ಯ ಘಟಕ ಈ ನಮ್ಮ ಗ್ರಾಮದಲ್ಲಿ ಹೊಸದಾಗಿ ತಲೆ ಎತ್ತಿಕೊಂಡು ಒಳ್ಳೆಯ ಕಾರ್ಯನಿರ್ವಹಿಸಲಿಕ್ಕೆ ಸಜ್ಜುಗೊಂಡಿದೆ. ಅದೇ ರೀತಿ ನೀರಾವರಿಗೆ ಸಂಬಂಧಪಟ್ಟಾಗಿ ಜಲಜೀವನ ಮಿಷನ್ ಅಡಿಯಲ್ಲಿ ಈಗಾಗಲೇ ಅನೇಕ ಕಡೆ ಬೋರ್ವೆಲ್ಗಳನ್ನು ಹಾಗೂ ಹೊಸದಾಗಿ ನೀರಿನ ಟ್ಯಾಂಕ್ಗಳ ರಚನೆಗೆ ಹೊಸ ಸಿದ್ಧತೆಗಳು ನಡೆಯುತ್ತಾ ಇವೆ. ಅದೇ ರೀತಿ ನಾವು ಪಂಚಾಯತಿಗೆ ಬರುವಂಥ ಒಂದು ಅನುದಾನದಲ್ಲಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಎಲ್ಲ ಕಡೆ ಎಲ್ಲಿ ಎಲ್ಲಿ ನಮ್ಮದು ಗುಡ್ಡಗಾಡು ಪ್ರದೇಶ ಆದ ಕಾರಣ ಇಲ್ಲಿನ ರಸ್ತೆಗಳು ಮಳೆಗಾಲದಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ. ಅದಕ್ಕಾಗಿ ನಾವು ನಮ್ಮ ಒಂದು ದೂರದೃಷ್ಟಿಯ ಯೋಜನೆಯಿಂದ ನಾವು ಆದಷ್ಟು ಕಾಂಕ್ರೀಟೀಕರಣಕ್ಕೆ ಹಾಗೂ ಎಲ್ಲೆಲ್ಲಿ ರಸ್ತೆ ಕಿರಿದಾಗಿದೆಯೋ ಅಲ್ಲಿ ಅಗಲೀಕರಣ ಮಾಡುವುದು ಹಾಗೂ ಮೋರಿಯನ್ನು ಅಳವಡಿಸಿಕೊಳ್ಳುವುದು ಇದು ನಮ್ಮ ಒಂದು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಮ್ಮದು ಮೊದಲ ಪ್ರಾಶಸ್ತ್ಯ ಶಾಲೆಗಳಲ್ಲಿ, ಇದು ಗ್ರಾಮೀಣ ಪ್ರದೇಶವಾದ ಕಾರಣ ಈ ನಮ್ಮ ಗ್ರಾಮದ ಮಕ್ಕಳು ಶಾಲೆಯಿಂದ ಹಿಂದುಳಿದಂಥ ಮಕ್ಕಳನ್ನು ನಾವು ಶಾಲೆಗೆ ಕರೆಸಿಕೊಂಡು ಬರುವಂಥ ಒಂದು ಮುಖ್ಯವಾದ ಜವಾಬ್ದಾರಿ ನನ್ನ ಮೇಲಿದೆ. ಯಾಕೆಂದರೆ ನಾನು ಈ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೆ ಇನ್ನಿತರ ಉಪಸಮಿತಿಗಳಿವೆ. ಉಪಸಮಿತಿಗಳಲ್ಲಿ ಅಂದರೆ ಮುಖ್ಯವಾಗಿ ನೀರು ನೈರ್ಮಲ್ಯ ಸಮಿತಿ ಇರಬಹುದು ಅಥವಾ ಶಿಕ್ಷಣ ಕಾರ್ಯಪಡೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಇದರ ಸಮಿತಿ ಇರಬಹುದು. ಹಾಗೆ ನಾನು ನನ್ನ ಜವಾಬ್ದಾರಿ ಏನಂದರೆ ಮಕ್ಕಳ ಶಿಕ್ಷಣ ಕಾರ್ಯಪಡೆಯ ಒಂದು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಕೊಟ್ಟಿದ್ದಾರೆ. ನನ್ನ ಮೊದಲು ನಾನು ಇಲ್ಲಿ ಬರಬೇಕಾದ್ರೆ ನನಗೆ ನಾನು ಈ ಹಿಂದೆ ಈ ಗ್ರಾಮದಲ್ಲಿ ನನ್ನ ಪೈಲಾರು ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೈಲಾರು, ಇಲ್ಲಿ ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಾನು ಸುಮಾರು 5-6 ವರ್ಷಗಳ ಕಾಲ ಅಲ್ಲಿ SDMC ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ. ಇದರ ಆಧಾರದ ಮೇಲೆ ನಾನು ಇಲ್ಲಿ ಒಬ್ಬ ಸದಸ್ಯನಾಗಲಿಕ್ಕೆ ನನಗೆ ಸಾಧ್ಯ ಆಯಿತು. ಅದಕ್ಕಾಗಿ ನನ್ನ ಮೊದಲ ಆದ್ಯತೆ ಈ ಗ್ರಾಮದಲ್ಲಿ ಯಾವುದೇ ಬಡ ವಿದ್ಯಾರ್ಥಿಗಳು ಶಾಲೆಯಿಂದ ಹಿಂದುಳಿಯಬಾರದು, ಅವರನ್ನೆಲ್ಲ ಶಾಲೆಗೆ ತರಬೇಕು, ಶಾಲೆಯಲ್ಲಿ ಅವರು ವಿದ್ಯಾವಂತರಾಗಿ ಒಳ್ಳೆಯ ಊರಿನಲ್ಲಿ ಒಳ್ಳೆಯ ಜನಪ್ರತಿನಿಧಿಗಳಾಗಬೇಕು, ಸಮಾಜ ಸೇವಕರಾಗಬೇಕು ಅಂತೇಳುವಂಥದ್ದು ನನ್ನ ಒಂದು ಅಪೇಕ್ಷೆ. ಅದಕ್ಕಾಗಿ ಈಗಲೂ ನಾನು ಶಿಕ್ಷಣ ಕಾರ್ಯಪಡೆಯ ಒಂದು ನೇತೃತ್ವದಲ್ಲಿ ಈ ಭಾಗದ ಯಾವ ಯಾವ ಶಾಲೆಗಳು ಎಲ್ಲ ಒಂದು ಒಟ್ಟು ನಮ್ಮ ಭಾಗದಲ್ಲಿ ಒಂದು 9 ಅಂಗನವಾಡಿ ಕೇಂದ್ರಗಳಿವೆ, ಹಾಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಪ್ರಾಥಮಿಕ ಶಾಲೆಗಳು 6 ಇವೆ, ಒಂದು 2 ಪ್ರೌಢಶಾಲೆಗಳಿವೆ. ಈ ಎಲ್ಲ ಶಾಲೆಗಳ ಒಂದು ಶಿಕ್ಷಣದ ಇದು ಜವಾಬ್ದಾರಿ ಅವರನ್ನ ಶಾಲೆಗೆ ಕರೆಸುವಂಥದ್ದು, ಮಕ್ಕಳು ಶಾಲೆಯಿಂದ ಹೊರಗುಳಿದ್ರೆ ಆ ಶಾಲೆಯ ಅಧ್ಯಾಪಕರ ಜೊತೆಗೂಡಿಕೊಂಡು ನಮ್ಮ ಪಂಚಾಯತ್ ಅಭಿವೃದ್ಧಿಯವರೆಲ್ಲ ಸಹಕಾರದೊಂದಿಗೆ ನಾವು ಅವರ ಮನೆ ಭೇಟಿ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೆ ಈಗ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಶಿಕ್ಷಣ ಇದು ಕೋವಿಡ್ ಕಾರ್ಯಪಡೆಯಲ್ಲಿ ಕಾರ್ಯಕರ್ತರಾಗಿ ದುಡಿದುಕೊಂಡು ಎಲ್ಲರಿಗೂ ಈ ಲಸಿಕಾಕರಣದಲ್ಲಿ ನಾವು ಎಲ್ಲ ಸದಸ್ಯರು ಕೂಡ ಭಾಗವಹಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಇನ್ನೊಂದು ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ಈ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ನೇರವಾಗಿ ನೇರ ನಿಷ್ಠೂರ ನಡೆಯಿಂದ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಂಡಿದೆ. ಯಾಕಂದ್ರೆ ರಾಜಕೀಯ ಯಾವುದೇ ಪ್ರೇರಿತವಾಗಿ ಕೆಲಸ ಮಾಡುವಂಥವರಲ್ಲ, ಒಳ್ಳೆಯ ಒಂದು ಸೌಜನ್ಯಯುತವಾಗಿ ಯಾವುದು ಆಗಬೇಕು ಅದನ್ನು ಈ ಗ್ರಾಮದಲ್ಲಿ ಅಳವಡಿಸಬೇಕು ಅಂತೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ, ನಾವು ಬಹಳಷ್ಟು ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಂದು ಗ್ರಂಥಾಲಯ ಇತ್ತು. ಆ ಗ್ರಂಥಾಲಯ ಒಂದು ಪಂಚಾಯತಿನ ಒಳಗಡೆ ಇತ್ತು. ನಾವೇನು ಮಾಡಿದೇವು ಅಂದರೆ ನಮಗೆ ಅದು ಅಷ್ಟು ಸಮಂಜಸವಾಗಿ ಕಾಣಲಿಲ್ಲ. ಆಗ ನಾವು ಒಂದಷ್ಟು ಜನ ಕೂತ್ಕೊಂಡು ಆಲೋಚನೆ ಮಾಡಿ ಅದನ್ನು ಪಂಚಾಯತ್ನ ಮುಂಭಾಗದಲ್ಲಿರುವಂಥ ಒಂದು ಕಟ್ಟಡಕ್ಕೆ ಸುಸಜ್ಜಿತವಾಗಿ ಅದನ್ನು ಮಾಡಿ ಇವತ್ತು ತುಂಬ ಒಂದು ಮೇಲ್ದರ್ಜೆಗೆ ಬಂದಂತ ಒಂದು ಗ್ರಂಥಾಲಯವಾಗಿ ನಮ್ಮ ಗ್ರಂಥಾಲಯ ಇವತ್ತು ರೂಪುಗೊಂಡಿದೆ. ಅದಕ್ಕಾಗಿ ಹೊಸದಾದಂತಹ ಸಿಬ್ಬಂದಿಯನ್ನು ಕೂಡ ನಾವು ಸರ್ಕಾರದಿಂದ ನಮಗೆ ನೇಮಿಸಿಕೊಟ್ಟಿದ್ದಾರೆ. ಇದು ಇದು ಮೂಲ ಉದ್ದೇಶ ಇಷ್ಟೇ. ಈ ಊರಿನ ಯಾರು ಫಲಾನುಭವಿಗಳಿದ್ದಾರ, ವಿದ್ಯಾರ್ಥಿಗಳಿರಬಹುದು ಅಥವಾ ಇನ್ನು ಉಳಿದಂತ ನಾಗರಿಕರಿರಬಹುದು, ಎಲ್ಲರಿಗೂ ಶಿಕ್ಷಣದ ಒಂದು ಮಹತ್ವ, ಪುಸ್ತಕದ ಮಹತ್ವ ಅರಿವಾಗಬೇಕು ಅಂತೇಳುವಂಥದ್ದು ಇದರ ಉದ್ದೇಶ ಆಗಿದೆ. ಒಟ್ಟಾಗಿ ನಮ್ಮ ಪಂಚಾಯತಿನಲ್ಲಿ ನಾವು ಹೊಸ ಹೊಸ ಮುಖಗಳು ಇವತ್ತು ಅಲ್ಲಿ ಪಂಚಾಯತಿನ ಸದಸ್ಯರಾಗಿದ್ದೇವೆ. ಈಗ ಬೇರೆ ಬೇರೆ ಯೋಜನೆಗಳು ಅನುಷ್ಠಾನಗೊಳ್ತಾ ಇದೆ ಗ್ರಾಮ ಪಂಚಾಯತ್ ಮೂಲಕ ಅಂತ ಹೇಳಿದ್ರಿ. ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು ನೀವು ಮುಂದಾಳತ್ವವನ್ನು ವಹಿಸಿರುವಂತಹದ್ದು ಶಾಲೆಯಿಂದ ವಂಚಿತರಾದಂತಹ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರ್ಪಡಿಸುವಂತಹದ್ದು. ಇದಲ್ಲದೆ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿಯೂ ಕೂಡ ಕೃಷಿಗೆ ಪೂರಕವಾಗಿ ಸಾಕಷ್ಟು ಉದ್ಯೋಗವನ್ನ ಕಂಡುಕೊಳ್ಳುವುದಕ್ಕೆ ಅವಕಾಶ ಇದೆ ಎನ್ನುವಂತಹ ಒಂದು ಮಾತು. ಈ ಉದ್ಯೋಗ ಖಾತ್ರಿಯ ಬಗ್ಗೆ ಹೇಳಿ, ಯಾವ ರೀತಿ ಅನುಷ್ಠಾನ ಆಗ್ತಾ ಇದೆ, ಯಾವ್ಯಾವ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ, ಇದರ ಒಂದು ಆಯ್ಕೆ ಹೇಗೆ ನಡೀತದೆ, ಏನು ಮಾನದಂಡ? ಸರಿ, ಇದು ಬಹಳ ಒಳ್ಳೆಯ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ. ಈಗ ಉದ್ಯೋಗ ಖಾತ್ರಿ ಅಂದ್ರೆ ಮೊದಲಿಗೆ ಒಂದು ಮನೆಯಲ್ಲಿ ಅವ ಸಣ್ಣ ರೈತನಾಗಿದ್ರೆ ಒಳ್ಳೆಯದು, ಅವ ಮೊದಲಿಗೆ ಉದ್ಯೋಗ ಖಾತ್ರಿ ಚೀಟಿ ಪುಸ್ತಕವನ್ನು ಹೊಂದಿರಬೇಕು. ಆ ಪುಸ್ತಕವನ್ನ ಆಧಾರ್ ಹಾಗೂ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಜೋಡಣೆ ಮಾಡಿರಬೇಕು ಹಾಗೂ ಅದು ಚಾಲ್ತಿಯಲ್ಲಿರಬೇಕು. ಅಂತ ವ್ಯಕ್ತಿಗಳು ತನ್ನ ತೋಟದಲ್ಲಿ ಮಾಡುವಂತಹ ಕೃಷಿ, ಒಂದು ತೆಂಗು ಇರಬಹುದು, ಅಡಿಕೆ ಇರಬಹುದು, ಗೇರು ನಾಟಿ ಇರಬಹುದು, ಕಾಳುಮೆಣಸು ಇರಬಹುದು, ತೆಂಗು ನಾಟಿ ಎಲ್ಲ ಇರಬಹುದು, ಅಥವಾ ಹಟ್ಟಿ ರಚನೆ, ಯಾವುದೇ ಕಾಮಗಾರಿಗಳನ್ನು ಮಾಡಬೇಕಾದ್ರೂ ಕೂಡ ಮೊದಲಿಗೆ ಪಂಚಾಯತಿಗೆ ಒಂದು ಅರ್ಜಿಯನ್ನು ಕೊಡಬೇಕು. ಅರ್ಜಿ ಕೊಟ್ಟು ನನ್ನ ಇಷ್ಟು ವಿಸ್ತೀರ್ಣ ಜಾಗದಲ್ಲಿ ನಾನು ಇಂತಹ ಕೆಲಸವನ್ನು ಮಾಡಬೇಕು ಅಂತೇಳುವ ಅವನು ಮುಂಗಡವಾಗಿ ನಮಗೆ ತಿಳಿಸಿರಬೇಕು ಪಂಚಾಯತಿಗೆ. ಅದನ್ನ ನಾವು ಕಂಪ್ಯೂಟರ್ಲಿ ಆಡ್ ಮಾಡ್ತೇವೆ, ಅಲ್ಲಿ ಸಿಬ್ಬಂದಿಯವರು ಕಂಪ್ಯೂಟರ್ಲಿ ಆಡ್ ಮಾಡ್ತಾರೆ. ತದನಂತರ ಅವರು ಕೆಲಸ ಆರಂಭವಾದಾಗ ಪುನಃ ಅದನ್ನ ಪಂಚಾಯತಿಗೆ ನಾನು ಕೆಲಸ ಆರಂಭ ಮಾಡ್ತೇನೆ ಅಂತ ಒಂದು ಅರ್ಜಿಯನ್ನು ಕೊಡಬೇಕು. ಅರ್ಜಿ ಕೊಟ್ಟ ನಂತರ ಅವರು ಆ ಜಾಗದ ಫೋಟೋವನ್ನ, ಅವರು ಮಾಡುವಂತ ಕೆಲಸವನ್ನ ಅವರು ಫೋಟೋದ ಮುಖಾಂತರ ನಮಗೆ ತೋರಿಸುವಂತ ಕೆಲಸ ಆಗ್ತದೆ. ತಂದ ನಂತರ ಅದಕ್ಕೆ ನಿಯಮಗಳಿವೆ, ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಈಗ ಕೊರೋನಾ ನಿಯಮ ಇರುವ ಕಾರಣ ಕೊರೋನಾದ ನಿಯಮ ಪ್ರಕಾರ ಸಾಬೂನು, ಬಕೆಟು ಎಲ್ಲವನ್ನು ಇಟ್ಟುಕೊಂಡು ಫೋಟೋ ಎಲ್ಲ ತೆಗೆಯುವಂಥದ್ದು, ಮಾಸ್ಕ್ ಅನ್ನು ಧರಿಸಿಕೊಂಡು ಫೋಟೋವನ್ನು ತೆಗಿಬೇಕಾಗ್ತದೆ. ಅಂದ್ರೆ ಕೆಲಸದ ಆಳುಗಳು ಕೆಲಸ ಮಾಡಿರಬಹುದು, ಆದ್ರೆ ಆ ಯಾರು ಉದ್ಯೋಗ ಖಾತ್ರಿ ಪುಸ್ತಕ ಹೊಂದಿದ್ದಾನೋ ಆ ವ್ಯಕ್ತಿ ಆ ಫೋಟೋ ತೆಗೆಯುವ ಸಂದರ್ಭದಲ್ಲಿ ಅವನೇ ಅದರ ಹಾಜರಾತಿಯನ್ನು ಕೊಡಬೇಕಾಗಿದೆ. ಆ ಪ್ರಕಾರವಾಗಿ ಅದಕ್ಕೆ ಕೊನೆಗೆ ಇಂಜಿನಿಯರ್ ಬರ್ತಾರೆ, ಉದ್ಯೋಗ ಖಾತ್ರಿಯಲ್ಲಿ ಇಂಜಿನಿಯರ್ ಇರ್ತಾರೆ. ಆ ಇಂಜಿನಿಯರ್ ಬಂದು ಆ ಗುಂಡಿಯ ಅಳತೆಗಳನ್ನೆಲ್ಲ ಸರಿದೂಗಿಸಿಕೊಂಡು ಸರಿ ಇದೆ ಇದ್ದೆ ಅಂತ ಕಂಡ ಬಂದಲ್ಲಿ ಅವರನ್ನ ಅವರಿಗೆ ಇಷ್ಟು ಒಂದು ಗುಂಡಿಗೆ ಈಗ 245 ರೂಪಾಯಿ ಒಂದು ಅಡಿಕೆ ಗುಂಡಿಗೆ ಕೊಡುವಂಥದ್ದು, ಎರಡು ಪೀಟು ಎರಡು ಪೀಟು ಗುಂಡಿಗೆ ಕೊಡ್ತಾರೆ. ಅಂಥದನ್ನ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಜನರಿಗೆ ಅವಕಾಶ ಇದೆ. ಅಂದ್ರೆ ಇದನ್ನು ಸಣ್ಣ ರೈತ ಅಂತ ಹೇಳುವಂತ ಸರ್ಟಿಫಿಕೇಟ್ ಅನ್ನು ಕೂಡ ಅವರು ನಮಗೆ ಒದಗಿಸಿಕೊಡ್ಬೇಕು, ಇಲ್ಲಾಂದ್ರೆ ಕಷ್ಟ ಸಾಧ್ಯ. ಅಂದ್ರೆ ದೊಡ್ಡ ಹಿಡುವಳಿದಾರರಿಗೆ ಈ ಉದ್ಯೋಗ ಖಾತ್ರಿ ಮಾಡಲಿಕ್ಕೆ ಸಾಧ್ಯತೆ ಕಡಿಮೆಗಳು. ಈಗ 10 ಜನ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಕೆಲಸದ ಈಗ ಗುಂಡಿ ತೋಡುವಂತಹದ್ದಿರಬಹುದು ಅಥವಾ ನೀರಿನ ಒಂದು ಕಾಲುವೆ ಮಾಡುವಂತಹದ್ದಿರಬಹುದು ಅಥವಾ ಒಂದು ಅಣೆಕಟ್ಟು ಕಟ್ಟುವಂತಹದ್ದಿರಬಹುದು, ಇಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಉದ್ಯೋಗ ಖಾತ್ರಿಯ ಒಂದು ಉದ್ಯೋಗ ಚೀಟಿಯನ್ನು ಹೊಂದಿರಬೇಕಾ, ಹೇಗೆ ಇದು? ಹಾಗೇನಿಲ್ಲ, ಒಬ್ಬ ವ್ಯಕ್ತಿ ಯಾರು ತನ್ನ ತೋಟದಲ್ಲಿ ದುಡಿಸಬಹುದು ಅಥವಾ ಸರ್ಕಾರದ ಇನ್ನಿತರ ಸೇತುವೆಗಳು ಇದ್ರೆ ಅಂತವರು ಉದ್ಯೋಗ ಖಾತ್ರಿ ಚೀಟಿ ಪುಸ್ತಕ ಹೊಂದಿದ್ರೆ ಅವರು ಆ ಕೆಲಸದಲ್ಲಿ ಭಾಗಿದಾರರಾಗಿದ್ರೆ ಅಂತ ದೊಡ್ಡ ದೊಡ್ಡ ಮೊತ್ತ ಅಮೌಂಟ್ಗೆ ತಕ್ಕಂಗೆ ಯಾವ ಅಮೌಂಟ್ ಇದೆ, ಈಗ ಒಂದು ಒಬ್ಬ 10,000 ಕೆಲಸ ಮಾಡಿದ್ರೆ ಅದಕ್ಕೆ ಇಷ್ಟು ಜನ ಬೇಕು ಅಂತೇಳುವಂತ ಮಿತಿ ಇದೆ, 100,000 ಕೆಲಸ ಮಾಡಿದ್ರೆ ಅದಕ್ಕೆ ಎಷ್ಟು ಜನ ಬೇಕು ಅಂತೇಳುವಂತ ಮಿತಿಯ ಆಧಾರದಲ್ಲಿ ಅವರ ಆಧಾರ್ ಕಾರ್ಡ್ ಅನ್ನ ಅವರ ಈ ಉದ್ಯೋಗ ಚೀಟಿಯ ಪುಸ್ತಕದ ಆಧಾರದಲ್ಲಿ ಅವರನ್ನು ಮಾಡಿಕೊಡ್ಲಿಕ್ಕೆ ಆಗ್ತದೆ. ಅಂದ್ರೆ ಅವ್ರು ಚೀಟಿ ಹೊಂದಿರಬೇಕು, ಚೀಟಿ ಇದ್ರೆ ಮಾತ್ರ ಅವರಿಗೆ ಉದ್ಯೋಗದ ಅದಕ್ಕೆ ಅರ್ಹರಾಗಿರ್ತಾರೆ ಅವರು. ಈಗ ಒಂದು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಮುಂಗಡವಾಗಿ ಕೊಡಬೇಕಾಗ್ತದೆ ಅಥವಾ ಅವರಿಗೆ ಸ್ಯಾಲರಿ ಅಂತ ಒಂದು ಪೇಮೆಂಟ್ ಅಂತ ಮಾಡಬೇಕಾಗ್ತದೆ, ಇದನ್ನು ಕೊಟ್ಟ ನಂತರ ಅದನ್ನ ರೀಇಂಬರ್ಸ್ಮೆಂಟ್ ಅಂತ ಮತ್ತೆ ತಗೊಳ್ಳುವಂತಹದ್ದು ಹೇಗಿದೆ? ಇಲ್ಲ, ಇದು ಈಗ ಮೊದಲಿಗೆ ಅದು ಕಾಂಟ್ರಾಕ್ಟರ್ ವರ್ಕ್ ಮಾಡಿದ್ರೆಲ್ಲ ಕೊಡ್ತಾರೆ, ಆ ರೀತಿ ಮುಂಗಡವಾಗಿ ಹಣ ಕೊಡ್ತಾರೆ. ಅಂದ್ರೆ ಈಗ ನಾವು ಮನೆಯಲ್ಲಿ ಕೆಲಸ ಮಾಡಿದ್ರೆ ಅವನು ಇನ್ನೊಬ್ಬನಿಗಿದ್ರೆ ಅದನ್ನು ಮಾಡಿಸಿಕೊಳ್ಬಹುದು, ಮುಂಗಡವಾಗಿ ಕೊಡಬಹುದು, ಕೂಡಿ ಕೊಡಬೇಕು. ಹೌದು, ಇಲ್ಲಾಂತಿದ್ರೆ ಅದು ಅವನ ಖಾತೆಗೆ ಜಮೆ ಆಗುವಂತದ್ದು ಪದ್ಧತಿ. ಸರ್ಕಾರದಿಂದ ಬಿಡುಗಡೆ ಆಗಿ ಬಂದ ನಂತರವೇ ಅವನಿಗೆ ಸಿಗುವಂತದ್ದು. ಅಂದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಈ ಕೊರೋನಾ ಸಂದರ್ಭ ಆದ ಕಾರಣ ಈಗ ಅನೇಕರು ಕೂಡ ನಮ್ಮ ಪಂಚಾಯತಲ್ಲಿ ಕೂಡ ಫಲಾನುಭವಿಗಳಿಗೆ ಹಣ ಬಾರದೆ ಒದ್ದಾಡ್ತಾ ಇದ್ದಾರೆ. ಅವರು ಅವರ ಸಮಸ್ಯೆಯನ್ನು ನಮ್ಮ ಬಳಿ ಹೇಳ್ತಾ ಇದ್ರೆ ಆದ್ರೆ ಅದಕ್ಕೆ ಸ್ಪಂದಿಸುವ ಮುಂದಿನ ದಿವಸಗಳಲ್ಲಿ ಬರಬಹುದು ಅಂತ ಆಶಾಭಾವನೆ ಬಂದೇ ಬರ್ತದೆ. ಅಂದ್ರೆ ಅದನ್ನು ನಮ್ಮ ಪಂಚಾಯತ್ ಇದರಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಅದು ಸರ್ಕಾರದಿಂದ ಬರುವಂತ ಹಣ, ಸರ್ಕಾರದ ಆದೇಶ ಪ್ರಕಾರವೇ ಅದು ಅಲ್ಲಿಂದ ಬಿಡುಗಡೆಗೊಂಡು ಬರಬೇಕು ಅಂತ ಹೇಳುವಂತದ್ದು. ಇನ್ನೊಂದು ವಿಚಾರ, ಈ ಗ್ರಾಮ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಘನ ತ್ಯಾಜ್ಯ ವಸ್ತುಗಳ ಒಂದು ವಿಲೇವಾರಿ ಆಗ್ಬಹುದು, ಅಥವಾ ಒಂದು ಹಸಿ ತ್ಯಾಜ್ಯ ಒಣ ತ್ಯಾಜ್ಯಗಳ ವಿಲೇವಾರಿ ಆಗ್ಬಹುದು, ಏನೇನು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇದೆ? ಈಗಾಗಲೇ ಕಳೆದ ಅಕ್ಟೋಬರ್ ಗಾಂಧಿ ಜಯಂತಿಯ ದಿವಸದಂದು ನಮ್ಮ ಈ ಘನತ್ಯಾಜ್ಯ ಘಟಕವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಮಾನ್ಯ ಸಚಿವರಾದಂತಹ ಶ್ರೀ ಎಸ್ ಅಂಗಾರ್ ಅವರ ಮುಖಾಂತರ ಇದು ಉದ್ಘಾಟನೆಗೊಂಡು ನಾವು ಈಗಾಗಲೇ ಅದು ಇನ್ನೂ ಕೂಡ ಅಸ್ತಿತ್ವಕ್ಕೆ ಬಂದಿರಲಿಲ್ಲ. ನಮ್ಮ ಈ ಊರಿನಲ್ಲಿರುವಂತಹ ಸಂಜೀವಿನಿ ಸಂಘ ಅಂತಿರುವಂತಹ ಒಂದು ಸಂಘಟನೆ ಇದೆ, ಆ ಸಂಘದವರು ಅದನ್ನು ನಿಭಾಯಿಸುವಂತಹ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಕೊಟ್ಟಿದ್ದೇವೆ. ಅವರು ಇದನ್ನ ನಮ್ಮ ಗ್ರಾಮ ಪಂಚಾಯತ್ನ ಸಹಯೋಗದಲ್ಲಿ ನಮ್ಮ ಅಮರಮುಡ್ನು ಗ್ರಾಮ ಪಂಚಾಯತ್ ಹಾಗೂ ಕಳಂಜ ಗ್ರಾಮ ಪಂಚಾಯತ್ ಎರಡು ಗ್ರಾಮ ಪಂಚಾಯತ್ಗಳಿಗೆ ಒಂದೇ ಘನತ್ಯಾಜ್ಯ ಘಟಕವನ್ನು ಸ್ಥಾಪಿಸಿದ್ದಾರೆ. ಇದು ಈಗ ಒಣಕಸವನ್ನು ಮಾತ್ರ ನಾವು ಶೇಖರಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಹಸಿ ಕಸವನ್ನ ಹೆಚ್ಚು ಇದು ಮಾಡೋಕ್ಕೆ ಹೊರಟಿಲ್ಲ, ಅವಕಾಶಗಳಿಲ್ಲ. ಅಂದ್ರೆ ಹೆಚ್ಚು ಇದು ಗುಡ್ಡಗಾಡು ಪ್ರದೇಶ, ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಜಾಗ ಇರುವ ಕಾರಣ ಅವರನ್ನು ಅದನ್ನ ಹಸಿ ಕಾಂಪೋಸ್ಟ್ ಮಾಡ್ತಾರೆ, ಅದನ್ನು ಕೃಷಿಗೆ ಉಪಯೋಗಿಸಿಕೊಳ್ತಾರೆ. ಅದೇ ರೀತಿ ಈಗ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ವಸ್ತುಗಳನ್ನ ಮೊದಲ ಹಂತದಲ್ಲಿ ನಾವು ಅಂಗಡಿ ಮುಗ್ಗಟ್ಟುಗಳು ಹಾಗೂ ಹೆಚ್ಚು ಜನರಹಿತ ವಸತಿ ಇರುವಂತಹ ಪ್ರದೇಶಗಳಿಗೆ ನಾವು ಅನುಷ್ಠಾನಗೊಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ನಂತರ ಇಡೀ ಈ ಗ್ರಾಮದ ಎಲ್ಲ ಮನೆಗಳಿಗೂ ಕೂಡ ಒಂದಷ್ಟು ಅವರ ಮೇಲೆ ಇಷ್ಟು ತಿಂಗಳಿಗೆ ಇಷ್ಟು ಹಣ ಕೊಡಬೇಕು ಅನ್ನುವ ಆಧಾರದ ಮೇಲೆ ಅವರ ಕಸವನ್ನು ನಾವು ಪಡೆಕೊಳ್ಳುವಂಥದ್ದನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮಲ್ಲಿ ಸಿಬ್ಬಂದಿಗಳು ಕೂಡ ಸಿದ್ಧತೆಯಲ್ಲಿದ್ದಾರೆ. ಹಾಗೆ ಒಂದು ನಮ್ಮಲ್ಲಿ ನೂತನವಾದಂಥ ಒಂದು ಘನತ್ಯಾಜ್ಯ ಘಟಕಕ್ಕೆ ಸಂಬಂಧಪಟ್ಟಂತ ಒಂದು ವಾಹನವನ್ನು ಕೂಡ ನಾವು ಖರೀದಿ ಮಾಡಿಕೊಂಡಿದ್ದೇವೆ. ಕಳೆದ ಆಡಳಿತ ಮಂಡಳಿಯವರು ಖರೀದಿ ಮಾಡಿ ಇಟ್ಟಿದ್ದಾರೆ. ಹಾಗೆ ಎಲ್ಲವನ್ನು ಕೂಡ ಅನುಕೂಲತೆಗಳಿಂದ ಕೂಡಿದೆ. ಈಗ ನೀರು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದ್ರೂ ಕೂಡ ಈಗ ಎರಡು ಬೋರ್ಗ್ ಹೆಚ್ಚುವರಿ ಪಂಪ್ಗಳನ್ನು ಕೂಡ ನಾವು ನಮ್ಮ ಈ ಹೊಸ ಆಡಳಿತ ಮಂಡಳಿಯಲ್ಲಿ ನಾವು ಖರೀದಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಅದನ್ನು ಕ್ರಿಯೋಜನೆಯಲ್ಲಿ ಇಟ್ಟಿದ್ದೇವೆ. ಈಗ ಕುಡಿಯೋ ನೀರಿನಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ? ಗ್ರಾಮ ಪಂಚಾಯತ್ನಲ್ಲಿ ಈಗ ಸಾಮಾನ್ಯವಾಗಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಐದು ವಾರ್ಡ್ಗಳಿವೆ, ಅಮರ ಮೂಡ್ನೂರು ಹಾಗೂ ಅಮರ ಪಟ್ನೂರು ಎಂಬಂತ ಅವಳಿ ಗ್ರಾಮಗಳು. ಈ ಗ್ರಾಮದಲ್ಲಿ ಒಂದು ಬೇರೆ ಬೇರೆ ಭಾಗ ಐದು ವಾರ್ಡ್ಗಳಲ್ಲಿ ಐದು ಜನ ವಾಟರ್ ಮ್ಯಾನ್ಗಳನ್ನ ನಾವು ನಿಯೋಜಿಸಿದ್ದೇವೆ. ಅವರಿಗಾಗಿ ಕೆಲವು ಕಡೆ ಬೋರ್ವೆಲ್ಗಳಿಂದ ಹಾಗೂ ಹೊಳೆಯ ಬದಿಯಲ್ಲಿ ನಾವು ಜಾಕ್ವೆಲ್ಗಳನ್ನು ಹಾಕಿ ಹಿಂದಿನ ಕಾಲದಿಂದಲೂ ಅದು ಇದೆ. ಕೆಲವು ಜನಕ್ಕೆ ಹೆಚ್ಚಿನವರಿಗೆ ಮೂಲಭೂತವಾದ ನೀರಿನ ಸೌಕರ್ಯಗಳು ಇವೆ. ಈ ಪೇಟೆ ಹಾಗೂ ಕೆಲವು ಕಾಲೋನಿಗಳಲ್ಲಿ ಈ ನೀರಿನ ವ್ಯವಸ್ಥೆ ಇದೆ, ಇದ್ರೂ ಕೂಡ ಒಂದಷ್ಟು ವ್ಯವಸ್ಥಿತವಾಗಿ ಇಲ್ಲ, ಪೂರೈಕೆ ಆಗ್ತಿಲ್ಲ. ಅದಕ್ಕೆ ಈಗ ಜಲಜೀವನ ಮಿಷನ್ ಅಡಿಯಲ್ಲಿ ನಾವು ಅದನ್ನು ಹೆಚ್ಚು ಇನ್ನಷ್ಟು ಪ್ರತಿಯೊಂದು ಮನೆಗೂ ಕೇಂದ್ರ ಸರ್ಕಾರದ ಯೋಜನೆ ಆದಂತ ಈ ಜಲಜೀವನ ಮಿಷನ್ ಯೋಜನೆ ಮನೆ ಮನೆಗೆ ಗಂಗೆ ಎನ್ನುವಂತ ಯೋಜನೆಯಲ್ಲಿ ನಾವು ನೀರನ್ನು ಒದಗಿಸಬೇಕು ಅಂತ ಹೇಳುವಂತ ಒಂದು ಅಪೇಕ್ಷೆ ನಮ್ಮದು. ಇನ್ನೊಂದು ವಿಶೇಷವಾಗಿ ನೀವು ಪ್ರಸ್ತಾಪ ಮಾಡಿರುವಂತಹದ್ದು ಒಂದು ಲೈಬ್ರರಿಯನ್ನ ಮಾಡಿರುವಂತಹದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ರಿಗೂ ಕೂಡ ಉಪಯೋಗ ಜ್ಞಾನ ಧಾರೆಯನ್ನು ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ ಅಂತ ಸ್ವಲ್ಪ ಹೇಳಿದ್ರೆ. ಅದು ಜ್ಞಾನಧಾರೆ ಅಂದ್ರೆ ಅದು ಕೂಡ ಒಂದು ನಮಗೆ ಸರ್ಕಾರದಿಂದ ಬಂದಂತಹ ಒಂದು ಸುತ್ತೋಲೆಯ ಪ್ರಕಾರವೇ ಈ ಇದನ್ನ ನಾವು ಮಾಡಿದ್ದೇವೆ. ಈ ಪುಸ್ತಕ ಭಂಡಾರವನ್ನು ಹೆಚ್ಚಿಸಿದ್ರೆ ಈ ಗ್ರಾಮದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಬಹುದು. ಒಂದಷ್ಟು ಮಕ್ಕಳು ಬಡತನದಿಂದ ವಿದ್ಯೆಯನ್ನು ವಂಚಿತರಾಗಿದ್ದಾರೆ. ಅದಕ್ಕಾಗಿ ಈ ಪೇಟೆ ಪಟ್ಟಣಗಳಿಗೆ ಹೋಗಿ ಪುಸ್ತಕವನ್ನು ಖರೀದಿ ಮಾಡಿ ಅದನ್ನು ಓದುವಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಆದರೂ ಕೂಡ ಈ ಯಾರು ಬಡವರಿದ್ದಾರೋ ಅವರಿಗೆ ಅನುಕೂಲವಾಗಲಿ, ಅವರಿಗೆ ಅನುಕೂಲವಾದರೆ ನಮಗೆ ಅನುಕೂಲ. ಆ ದೃಷ್ಟಿಕೋನದಲ್ಲಿ ನಾವು ಇಂಥ ಒಂದು ಪುಸ್ತಕ ಲೈಬ್ರರಿಯನ್ನು ಹೆಚ್ಚು ಒತ್ತು ಕೊಟ್ಟು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದು ಇನ್ನೊಂದು ವಿಚಾರವನ್ನು ಹೇಳಬೇಕಾದ್ರೆ ಈಗ ಪುಸ್ತಕ ಗೂಡು ಅನ್ನುವಂಥ ಒಂದು ಹೊಸ ಒಂದು ಇದು ಕೂಡ ಆರಂಭವಾಗಿದೆ. ಅದನ್ನು ಕೂಡ ನಮ್ಮ ಈ ಕುಕ್ಕುಜಡಕದ ಬಸ್ ಸ್ಟ್ಯಾಂಡ್ ಕಟ್ಟಡದಲ್ಲಿ ಆರಂಭಿಸುವುದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡಿದ್ದೀವಿ. ಯಾವ ರೀತಿಯ ಈ ಪುಸ್ತಕಗಳು ಮತ್ತು ಮ್ಯಾಗಝಿನ್ಗಳು ಮತ್ತು ಪೇಪರ್ಗಳೆಲ್ಲ ಬರ್ತವೆ ಹೇಗೆ? ಪುಸ್ತಕಗಳಿವೆ, ಪೇಪರ್ಗಳಿವೆ, ಹಾಗೆ ಇನ್ನಿತರ ಮಹಾತ್ಮ ವಿಚಾರಧಾರೆಗಳನ್ನು ಹೊಂದಿರುವಂತದ್ದು ಜೀವನ ಚರಿತ್ರೆಗಳು, ಹಾಗೆ ಶಾಲೆಗಳಿಗೆ ಮಕ್ಕಳಿಗೆ ಬೇಕಾದಂತ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪುಸ್ತಕಗಳನ್ನು ಕೂಡ ನಮ್ಮ ಈ ಗ್ರಂಥಾಲಯದಲ್ಲಿ ನಾವು ಜೋಡಿಸಿದ್ದೇವೆ. ಹಗಲಿಡಿಯದು ಓಪನ್ ಇರುತ್ತದೆ ಹೇಗೆ? ಹೌದು, ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಇರ್ತದೆ. ಮೇಲ್ವಿಚಾರಕರಾಗಿ ಒಬ್ಬರು ಸಿಬ್ಬಂದಿಯನ್ನ ಸರ್ಕಾರದಿಂದಲೇ, ಸರ್ಕಾರವು ಅರ್ಧ ಸಂಬಳವನ್ನು ಅವರಿಗೆ ಕೊಡುವುದು, ಹಾಗೂ ನಮ್ಮ ಪಂಚಾಯತಿನ ಕಡೆಯಿಂದಲೂ ಕೂಡ ಅವರಿಗೊಂದು ಸಂಬಳವನ್ನು ಕೊಟ್ಟು ಜೊತೆಯಾಗಿ ನಾವು ಅವರನ್ನ ಇಟ್ಕೊಂಡಿದ್ದೇವೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಏನೇನು ಆಗಬೇಕಾಗಿದೆ ನಿಮ್ಮ ಅಮರ ಮುಡ್ನೂರು ಗ್ರಾಮದಲ್ಲಿ? ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಯಾಕಂದ್ರೆ ಇದು ನಮ್ಮ ಈ ಗ್ರಾಮದ ನಮ್ಮ ಈಗ ಹೇಳುವುದಾದ್ರೆ ನಮ್ಮ ಬಂದರು ಹಾಗೂ ಮೀನುಗಾರಿಕಾ ಸಚಿವರ ಒಂದು ಗ್ರಾಮ ಇದು ಅಮರ ಮುಡ್ನೂರು ಗ್ರಾಮ. ಅವರ ಒಂದು ದೃಷ್ಟಿಕೋನದಲ್ಲಿ ಈ ಗ್ರಾಮ ಈಗಾಗಲೇ ಸುಸಜ್ಜಿತವಾದಂತಹ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಅವರು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಅನೇಕ ಕಡೆ ಮುಂದೆ ನಾವು ಚಿಕ್ಕದಿರುವಾಗ ಈ ಊರಲ್ಲಿ ಡಾಮರ್ ಇಲ್ಲ ಇತ್ತು, ಬೋಲ್ಡರ್ಸ್ ಇಲ್ಲ ಇತ್ತು, ರಸ್ತೆ ಇಲ್ಲ ಇತ್ತು. ಅಂಥ ಕಡೆ ಎಲ್ಲಿ ಮಾರ್ಗ ಇಲ್ಲವೋ ಅಂಥ ಕಡೆ ಕೂಡ ಈಗ ಡಾಮರ್ಗಳನ್ನು ಕಾಂಕ್ರೀಟೀಕರಣವನ್ನು ಮಾಡುವಂತ ಇದೆ. ಅದೇ ರೀತಿ ನಮ್ಮ ಒಂದು ಬಹುದಿನಗಳ ಬೇಡಿಕೆ ಇತ್ತು, ಇಲ್ಲಿಂದ ಜಬಳೆಯಿಂದ ಕುಕ್ಕುಜಿಡಕಕ್ಕೆ ಬರುವಂತ ಒಂದು ರಸ್ತೆ ಅಜ್ಜನಗದ್ದೆ ರಸ್ತೆ, ಅದನ್ನು ಕೂಡ ಇತ್ತೀಚೆಗೆ ನಮ್ಮ ಮಂತ್ರಿಗಳು ನಮಗೆ ಒಂದು ಸುಮಾರು 3 ಕೋಟಿಗಳ ಅನುದಾನವನ್ನು ಒದಗಿಸಿಕೊಟ್ಟು ಅದು ಕೂಡ ಈಗ ಕಾಮಗಾರಿಗಳು ನಡೀತಾ ಇವೆ. ಹಾಗೆ ಇನ್ನು ಉಳಿದ ಹಳ್ಳಿ ಭಾಗದಲ್ಲಿರುವ ರಸ್ತೆಗಳನ್ನ ನಾವಂತೂ ಗ್ರಾಮ ಪಂಚಾಯತ್ನ ಮುಖಾಂತರ ದುರಸ್ತಿ ಮಾಡಿಸಿಕೊಂಡು ಒಂದು ಇನ್ನು 5 ವರ್ಷಗಳ ಕಾಲ ನಮಗೆ ಇದೆ. ಅದನ್ನು ನಾವು ದೂರದೃಷ್ಟಿ ಇಟ್ಟುಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಕೃಷ್ಣಪ್ರಸಾದ್ ಅವರು, ನಿಮ್ಮ ಕೃಷಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನಾನು ದೊಡ್ಡ ಕೃಷಿಕನಲ್ಲ, ನಾನು ಚಿಕ್ಕ ರೈತ. ನಾನು ನನ್ನ ಮನೆಯಲ್ಲಿ ಒಂದು 2 ಹಸುಗಳಿವೆ, 2 ಗಡಸುಗಳಿವೆ. ಹಾಗೆ ಅದನ್ನ ನಾನು ಏನ್ ಮಾಡಿದೆ ಅಂದ್ರೆ ತುಳಿಯುವ ಹಟ್ಟಿ ಮಾಡಿಕೊಂಡಿದ್ದೇನೆ. ಈಗಾಗಲೇ ತುಳಿಯುವ ಹಟ್ಟಿ ಮಾಡಿ ಈಗ ಸೊಪ್ಪು ತಂದ್ರೆ ಕಷ್ಟ, ಈಗ ಸೊಪ್ಪು ಹೊರವರು ಜನ ಕೂಡ ಇಲ್ಲ, ಆ ಕಾರಣಕ್ಕೋಸ್ಕರ ತುಳಿಯುವ ಹಟ್ಟಿ ಮಾಡಿಕೊಂಡು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಜೊತೆಗೆ ಗೋಬರ್ ಗ್ಯಾಸ್ ಅನ್ನ ರಚನೆ ಮಾಡಿಕೊಂಡಿದ್ದೇನೆ. ಆ ಗೋಬರ್ ಗ್ಯಾಸ್ನಿಂದ ಬಂದಂತ ಹೆಚ್ಚುವರಿ ಆದಂತ ಸ್ಲರಿ ಇರಬಹುದು, ಸಗಣಿ ಇರಬಹುದು, ಅದನ್ನ ನಾನು ಪೈಪ್ ಮುಖಾಂತರ, ಅಂದ್ರೆ ನಮ್ಮದೆಲ್ಲ ಏರಿಯಾ ಗುಡ್ಡಗಾಡು ಪ್ರದೇಶ ಆದ ಕಾರಣ ಎತ್ತರದಲ್ಲಿ ಮನೆ ಹಟ್ಟಿಯೆಲ್ಲ ಇರ್ತದೆ, ತೋಟ ಎಲ್ಲ ಕೆಳಗಿರ್ತದೆ, ಆದ ಕಾರಣ ಅದನ್ನ ನಾವು ನ್ಯಾಚುರಲ್ ಆಗಿ ತೋಟಕ್ಕೆ ಬಿಡುವಂತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಕೃಷಿ ಕೂಡ ಇದೆ, ಅದನ್ನ ನಾವು ತೋಟಕ್ಕೆ ಬಿಟ್ಟು ಫಸಲನ್ನು ಪಡೆಯುತ್ತಾ ಇದ್ದೇವೆ. ಒಳ್ಳೇದು ಕೃಷ್ಣ ಪ್ರಸಾದ್ ಅವರೇ. ಸಾಮಾನ್ಯವಾಗಿ ಹೇಳುವಂತಹದ್ದು, ಒಂದು ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂತಹದ್ದು. ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಗ್ರಾಮ ಪಂಚಾಯತ್ಗಳ ಮೂಲಕ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು ಅನುಷ್ಠಾನ ಮಾಡ್ತಾ ಇದೆ. ಈ ಒಂದು ಪ್ರಯತ್ನಕ್ಕೆ ನೀವು ಕೂಡ ಕೈಜೋಡಿಸಿದ್ರಿ, ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಸಕ್ರಿಯವಾಗಿ ದುಡಿಸಿಕೊಳ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಕೃಷಿಕ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ, ಸುಳ್ಯ ತಾಲೂಕು ಅಮರ ಮುಡ್ನೂರು ಗ್ರಾಮದ ಎಂ ಕೃಷ್ಣಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಡಾಕ್ಟ್ರೆ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಉಚಿತ ಆರೋಗ್ಯ ಸೇವೆಗಳು, ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ ಮತ್ತು ಚಿಕಿತ್ಸೆ, ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಹಾಗೂ ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ಮಾನಸಿಕ ಆರೋಗ್ಯ ಉಪಶಮನ ಆರೈಕೆ ಸೇವೆ, ಸಾಂಕ್ರಾಮಿಕ ಮತ್ತು ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಮತ್ತು ಚಿಕಿತ್ಸೆ, ಕಣ್ಣು, ಕಿವಿ, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಮೇಲ್ಮಟ್ಟದ ಆಸ್ಪತ್ರೆಗೆ ರೆಫರಲ್ ಸೇವೆ, ಆಪ್ತ ಸಮಾಲೋಚನೆ, ಯೋಗ ಶಿಕ್ಷಣ. ಎಬಿಎಆರ್ಕೆ ಯೋಜನೆಯಡಿ ಎಪಿಎಲ್ ಮತ್ತು ಬಿಪಿಎಲ್ ಕುಟುಂಬಗಳಿಗೆ ಮೇಲ್ದರ್ಜೆಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ 24x7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಇದು ಎನ್ಸಿಡಿ ವಿಭಾಗ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲೆ ಇವರ ಪ್ರಕಟಣೆ. ಕೃಷಿ ಮಾಹಿತಿ ಕೇಳೋಣ. ಕೇಳುಗರೆ, ಶುಂಠಿ ಬೆಳೆಯೂ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕಿ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗಡ್ಡೆ ಕೊಳೆ ರೋಗವು ಪಿಥಿಯಂ ಎಫಾನಿಡರ್ಮೈಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ ಪ್ರಸಾರವಾಗ್ತದೆ. ಈ ರೋಗವು ಹೆಚ್ಚಿನ ಉಷ್ಣಾಂಶ ಅಂದರೆ 30-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಣ್ಣಿನಲ್ಲಿ ತೇವಾಂಶವು ಹೆಚ್ಚಾದ ಹಾಗೆ ಇದು ಉಲ್ಬಣಗೊಳ್ಳುತ್ತದೆ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ರೋಗದ ತೀವ್ರತೆ ಹೆಚ್ಚು, ಈ ರೋಗದಿಂದ ಹೆಚ್ಚಿನ ಆರ್ಥಿಕ ನಷ್ಟವೂ ಕೂಡ ಉಂಟಾಗ್ತದೆ. ಮಳೆಗಾಲದ ಆರಂಭದಲ್ಲಿ ಗಿಡವು ಸುಮಾರು 1 ಅಡಿ ಎತ್ತರ ಇದ್ದಾಗ ರೋಗದ ಲಕ್ಷಣಗಳು ಎಲೆಗಳಲ್ಲಿ ಕಂಡುಬರ್ತವೆ. ರೋಗದ ಬಾಧೆಗೆ ಒಳಗಾಗಿರುವಂತಹ ಸಸ್ಯಗಳ ಹೊಸ ಎಲೆಗಳು ತೆಳು ಹಸಿರು ಬಣ್ಣಕ್ಕೆ ತಿರುಗಿ ಎಲೆಗಳ ತುದಿಗಳಿಂದ ಪ್ರಾರಂಭವಾಗಿ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ಜೋತು ಬೀಳಬಹುದು ಅಥವಾ ಸೊರಗಿ ಸಾಯಬಹುದು. ಅದೇ ಸಮಯದಲ್ಲಿ ಸಸ್ಯದ ಕುತ್ತಿಗೆ ಭಾಗಕ್ಕೂ ಕೂಡ ಹಾನಿ ಉಂಟಾಗಿ ನೀರಿನಿಂದ ಒದ್ದೆಯಾಗಿ ಮೃದುವಾಗಿರುತ್ತದೆ ಮತ್ತು ಕೈಯಿಂದ ಎಳೆದಾಗ ಸುಲಭವಾಗಿ ಮಣ್ಣಿನಿಂದ ಬೇರ್ಪಡುತ್ತದೆ. ಮೃದು ಕಾಂಡ ಕೊಳೆ ರೋಗವು ಬೇರು ಕಾಂಡಕ್ಕೂ ಮುಂದುವರಿದು ಅವು ನಿಧಾನವಾಗಿ ಕೊಳೆಯುವುದಕ್ಕೆ ಪ್ರಾರಂಭಿಸಿ ಅದರಲ್ಲಿರುವಂತಹ ಎಲ್ಲ ಅಂಗಾಂಶಗಳು ಕೊಳೆತು ಮೃದು ಕಪ್ಪು ಬಣ್ಣದ ಮುದ್ದೆಯಾಗಿ ರೂಪುಗೊಂಡು ಗಟ್ಟಿಯಾದ ಸಿಪ್ಪಿಯಿಂದ ಆವೃತವಾಗಿರುತ್ತದೆ. ನಂತರ ಗಡ್ಡೆಯು ಕಳಿತದೆ. ರೋಗವು ಮುಂದುವರಿದ ಹಾಗೆ ಬೇರುಗಳು ಕೂಡ ಕೊಳೆಯಬಹುದು. ಹೆಚ್ಚಿನ ಮಳೆ ಮತ್ತು ಅಸಮರ್ಪಕ ಬಸಿಗಾಲುವೆಯಿಂದಾಗಿ ಮಣ್ಣಿನಲ್ಲಿ ಅಧಿಕ ತೇವಾಂಶ ಸಂಗ್ರಹಣೆಯಾಗಿ ಈ ರೋಗಕ್ಕೆ ಸೋಂಕು ಹರಡುವುದಕ್ಕೆ ಅನುಕೂಲವಾಗ್ತದೆ. ರೋಗಾಣುವು ಮಣ್ಣಿನಲ್ಲಿ ಬೆಳವಣಿಗೆ ಹೊಂದುವುದರಿಂದ ವರ್ಷಾನುವರ್ಷ ಒಂದೇ ಮಣ್ಣಿನಲ್ಲಿ ಶುಂಠಿ ಬೇಸಾಯವನ್ನು ಮಾಡುವುದನ್ನು ತಪ್ಪಿಸಬೇಕಾಗ್ತದೆ. ದುಂಡಾಣು ಸೊರಗು ರೋಗ ಅಥವಾ ಮೃದು ಕೊಳೆ ರೋಗ ಇದು ಇನ್ನೊಂದು ಪ್ರಮುಖವಾದಂತಹ ರೋಗ. ಸುಡೋಮೊನಾಸ್ ಸೊಲೆನಸೀರಂ ಎನ್ನುವಂತಹ ದುಂಡಾಣುವಿನಿಂದ ಈ ರೋಗ ಬರುತ್ತದೆ. ಈ ರೋಗಾಣುಗಳು ಮಣ್ಣಿನಿಂದ ಮತ್ತು ಬಿತ್ತನೆಯ ಬೀಜಗಳಲ್ಲಿಯೂ ಕೂಡ ಬೆಳವಣಿಗೆ ಹೊಂದುತ್ತವೆ. ಈ ರೋಗವು ನೈಋತ್ಯ ಮಾರುತು ಪ್ರಾರಂಭವಾಗುವ ಹಂತದಲ್ಲಿ ಸಸ್ಯ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ನೀರಿನಲ್ಲಿ ನೆನೆಸಿದಂತಹ ಮಚ್ಚೆಗಳು ಮಿತ್ಯಕಾಂಡದ ಕುತ್ತಿಗೆಯ ಭಾಗದಲ್ಲಿ ಕಂಡುಬಂದು ರೋಗವು ಕಾಂಡದ ಮೇಲ್ಭಾಗ ಮತ್ತು ಬೇರಿನ ಕಡೆಗೆ ಹರಡುತ್ತದೆ. ಈ ರೋಗದ ಸ್ಪಷ್ಟ ಲಕ್ಷಣಗಳು ಅಂದರೆ ಕೆಳಭಾಗದ ಎಲೆಗಳು ಸ್ವಲ್ಪ ಪ್ರಮಾಣದಲ್ಲಿ ಜೋತು ಬಿದ್ದು ಅಂಚುಗಳಲ್ಲಿ ಮುರುಟುಕೊಳ್ಳುವಿಕೆ ಕಂಡುಬರುತ್ತದೆ. ನಂತರ ಕಾಂಡದ ಮೇಲ್ಭಾಗದೆಡೆಗೆ ಹರಡಿಕೊಳ್ಳುತ್ತದೆ. ರೋಗದ ತೀವ್ರತೆಯು ಹೆಚ್ಚಾದ ಹಾಗೆ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಸೊರಗುತ್ತವೆ. ಬಾಧೆಗೆ ಒಳಗಾಗಿರುವಂತಹ ಮಿತ್ಯಕಾಂಡದ ನಿರ್ವಹಣಾ ಅಂಗಾಂಶಗಳಲ್ಲಿ ಕಪ್ಪು ಬಣ್ಣದ ಗೀರುಗಳು ಗೋಚರಿಸುತ್ತವೆ. ಇಂತಹ ದ್ರವವು ನಿರ್ವಹಣಾ ನಾಳಗಳಿಂದ ಹೊರಸೂಸುತ್ತದೆ. ರೋಗ ತಗುಲಿದ ಗಿಡದ ಯಾವುದೇ ಭಾಗವನ್ನು ಕತ್ತರಿಸಿ ನೀರು ತುಂಬಿದ ಗಾಜಿನ ಲೋಟದಲ್ಲಿರಿಸಿದ ಭಾಗದಿಂದ ಬಿಳಿ ಬಣ್ಣದಿಂದ ಕೂಡಿರುವಂತಹ ದ್ರವವು ಹೊರಬರುವುದನ್ನು ಗಮನಿಸಬಹುದು. ಈ ರೋಗವು ಆರಂಭದಲ್ಲಿ ಗಡ್ಡೆ ಕೊಳೆ ರೋಗದ ಲಕ್ಷಣಗಳನ್ನು ತೋರಿಸಿದರೂ ಅತಿ ಶೀಘ್ರವಾಗಿ ಹರಡುತ್ತದೆ ಮತ್ತು ಗಿಡಗಳು ಬೇಗನೆ ಸಾಯ್ತವೆ. ರೋಗಗ್ರಸ್ತ ಶುಂಠಿಯ ಕೆಟ್ಟ ವಾಸನೆಯನ್ನು ಹೊರಸೂಸುತ್ತದೆ ಮತ್ತು ಶುಂಠಿಯು ಪೂರ್ತಿಯಾಗಿ ಕೊಳೆತು ಹೋಗ್ತದೆ. ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳ್ತವೆ. ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಫಿಲಸ್ಟಿಕಾ ಜಿಂಜಿಬರೆ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಈ ರೋಗವನ್ನು ಜುಲೈನಿಂದ ಅಕ್ಟೋಬರ್ವರೆಗೂ ಕೂಡ ಕಾಣಬಹುದು. ಎಲೆ ಚುಕ್ಕೆ ರೋಗವು ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗ್ತದೆ. ಈ ರೋಗದ ಲಕ್ಷಣಗಳು ಅಂತಂದರೆ ಪ್ರಥಮವಾಗಿ ನೀರಿನಿಂದ ಆವೃತಗೊಂಡ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ನಂತರ ಚುಕ್ಕೆಗಳ ಮಧ್ಯಭಾಗವು ಬಿಳಿ ಬಣ್ಣಕ್ಕೆ ತಿರುಗಿ ಕಂದು ಬಣ್ಣದ ಉಂಗುರಗಳಿಂದ ಆವೃತವಾಗಿರ್ತವೆ. ರೋಗದ ಉಲ್ಬಣಾವಸ್ಥೆಯಲ್ಲಿ ಇಂತಹ ಹಲವಾರು ಚುಕ್ಕೆಗಳು ಸೇರಿಕೊಂಡು ಎಲೆಗಳೆಲ್ಲ ಸುಟ್ಟಂತಾಗಿ ನಿರ್ಜೀವಗೊಳ್ಳುತ್ತವೆ. ರೋಗದ ತೀವ್ರತೆ ತುಂತುರು ಮಳೆಯಲ್ಲಿ ಹೆಚ್ಚಾಗ್ತದೆ. ರೋಗವು ಮಳೆಯ ಹನಿಯ ಮುಖಾಂತರ ಪ್ರಸಾರವಾಗ್ತದೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದರಿಂದ ಬಿಸಿಲಿನ ತಾಪಕ್ಕೆ ಈ ರೋಗಾಣುವನ್ನು ಉಂಟು ಮಾಡುವಂತಹ ಮಣ್ಣಿನಲ್ಲಿರುವ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದ ಹಾಗೆ ರೋಗದ ತೀವ್ರತೆ ಹೆಚ್ಚಾಗುವುದರಿಂದ ಬಿತ್ತನೆಗೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಇದರಿಂದ ನೀರು ಬಸಿದು ಹೋಗುವುದಕ್ಕೂ ಕೂಡ ನೆರವಾಗ್ತವೆ. ನೀರು ಬಸಿದು ಹೋಗುವುದಕ್ಕೆ ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಬಿತ್ತನೆಗೆ ರೋಗರಹಿತವಾದಂತಹ ಆರೋಗ್ಯವಂತ ಗಡ್ಡೆಗಳನ್ನು ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿ, ಅಂದರೆ ಸುಮಾರು 100 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ 1 ಕಿಲೋದಷ್ಟು ಟ್ರೈಕೋಡರ್ಮವನ್ನು 3 ವಾರಗಳ ಮೊದಲೇ ಮಿಶ್ರಣ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಮಣ್ಣಿಗೆ ಹಾಕಬೇಕು. ಟ್ರೈಕೋಡರ್ಮವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಉಪಯೋಗಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳ ಮೇಲೆ ಪೈಪೋಟಿ ನಡೆಸುವುದರಿಂದ ರೋಗಾಣುಗಳು ಕ್ಷೀಣಿಸುತ್ತವೆ ಮತ್ತು ಟ್ರೈಕೋಡರ್ಮ ಕೆಲವು ರಾಸಾಯನಿಕಗಳನ್ನು ಬಿಡುವುದರಿಂದ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಬಿತ್ತನೆಗಿಂತ 2 ವಾರ ಮೊದಲು ಎಕರೆಗೆ ಸುಮಾರು 8 ಕಿಲೋದಷ್ಟು ಬ್ಲೀಚಿಂಗ್ ಪೌಡರನ್ನು ಹಾಕಬಹುದು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಸುಮಾರು 1 ಕ್ವಿಂಟಲ್ನಷ್ಟು 1 ಎಕರೆಗೆ ಬೇಕಾಗ್ತದೆ. ಈ ಪುಡಿಯನ್ನು ಸಾಲುಗಳಲ್ಲಿ ತೆಳುವಾಗಿ ಹರಡಬೇಕು. ಇದರಿಂದ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬಿತ್ತನೆಗೆ ಮೊದಲು ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಶಿಲೀನಾಶಕ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ ಸುಮಾರು 1/2 ಗಂಟೆ ಅಥವಾ 30 ನಿಮಿಷಗಳ ಕಾಲ ಉಪಚರಿಸಿ ನಂತರ ಜೈವಿಕ ಶಿಲೀನಾಶಕಗಳಾದ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋ ಗಡ್ಡೆಗೆ 10 ಗ್ರಾಂನ ಹಾಗೆ ಲೇಪಿಸಿ ನಾಟಿಗೆ ಬಳಸಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ 15 ಕ್ವಿಂಟಲ್ನಷ್ಟು ಬೇರು ಕಾಂಡಗಳು ಬೇಕಾಗ್ತವೆ. ಶುಂಠಿ ಬೆಳೆಗೆ ನೆರಳಿಗೆ ಒದಗಿಸುವಂತಹ ಎತ್ತರ ಬೆಳೆಗಳಾದ ತೊಗರಿ ಅಥವಾ ಔಡಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ತೆಗೆದುಕೊಳ್ಬೇಕು. ಇದರಿಂದ ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿ ರೋಗದ ತೀವ್ರತೆ ಕಡಿಮೆಯಾಗ್ತದೆ. ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಕಂಡುಬಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಕ್ಲೋರೋಥೆಲನಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬನ್ನು ಬೆರೆಸಿ ತಯಾರಿಸಿರುವಂತಹ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಶುಂಠಿ ಬೆಳೆಯಲ್ಲಿನ ಗಡ್ಡೆ ಕೊಳೆ ರೋಗದ ಬಾಧಿತ ಗಡ್ಡೆಗಳನ್ನು ತೆಗೆದು ಹಾಕಬೇಕು. ನಂತರ 2 ಗ್ರಾಂ ಮೆಟಲಾಕ್ಸಿಲ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಇಲ್ಲವೇ 3 ಗ್ರಾಂ ಮ್ಯಾಂಕೋಜಬನ್ನು ಯಾವುದಾದ್ರೂ 1 ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ರೋಗ ಬಂದ ಮಡಿಗೆ ಮತ್ತು ಸುತ್ತಮುತ್ತಲಿನ ಮಡಿಗಳಿಗೆ ಹಾಕಬೇಕಾಗ್ತದೆ. ಗಡ್ಡೆ ಕೊಳೆ ರೋಗ ಬರುವ ಪ್ರದೇಶದಲ್ಲಿ ಏಕದಳ ಧಾನ್ಯದ ಬೆಳೆಯಿಂದ ಬೆಳೆಯ ಪರಿವರ್ತನೆಯನ್ನು ಮಾಡಬೇಕು. ದುಂಡಾಣು ಸೊರಗು ರೋಗ ಮತ್ತು ಮೃದು ಕೊಳೆ ರೋಗ ನಿರ್ವಹಣೆಗೆ 1 ಲೀಟರ್ ನೀರಿನಲ್ಲಿ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಇಲ್ಲವೇ 2 ಗ್ರಾಂ ಬ್ಲೀಚಿಂಗ್ ಪೌಡರನ್ನು ಬೆರೆಸಿ ಗಿಡದ ಸುತ್ತ ಸುರಿಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 20 ದಿವಸಗಳ ಅಂತರದಲ್ಲಿ ಇದೇ ಉಪಚಾರವನ್ನು ಮತ್ತೊಮ್ಮೆ ಕೈಗೊಳ್ಳಬೇಕು. ಒಳ್ಳೆಯ ರೀತಿಯಲ್ಲಿ ಶುಂಠಿ ಕೃಷಿಗೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಸಲಹೆಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಿ ಭೂಮಿಯನ್ನು ಸಿದ್ಧಗೊಳಿಸಬೇಕಾಗ್ತದೆ. ಬಿತ್ತನೆಗೆ ಆರೋಗ್ಯವಂತ ಶುಂಠಿ ಗಡ್ಡೆಗಳನ್ನು ಬಳಸಬೇಕು. ಬೀಜಕ್ಕೆ ಬಳಸುವಂತಹ ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ 1/2 ಗಂಟೆಯ ಕಾಲ ನೆನೆಸಿ ನಂತರ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ನೀರು ಬಸಿಯುವಂತಹ ವ್ಯವಸ್ಥೆಯನ್ನು, ಅಂದರೆ ಬಸಿಗಾಲುವೆಯನ್ನು ಮಾಡಬೇಕಾಗ್ತದೆ. ಶಿಫಾರಿತವಾದಂತಹ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿ ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಸಬೇಕು. ನಾಟಿ ಮಾಡಿದ ನಂತರ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗ ಗಿಡಕ್ಕೆ ಮಣ್ಣನ್ನು ಏರು ಹಾಕಬೇಕು ಮತ್ತು ಬಸ್ಸಿಗಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು. ಕೀಟ ಮತ್ತು ರೋಗಬಾಧೆಗೆ ಅನುಗುಣವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಶುಂಠಿ ಗದ್ದೆಗಳಲ್ಲಿ ಕೊಳೆ ರೋಗ ಕಂಡುಬಂದಂತಹ ಗಿಡಗಳನ್ನು ಬೇರೆ ಗಿಡಗಳಿಗೆ ಹರಡದ ಹಾಗೆ ಎಚ್ಚರ ವಹಿಸಿ ಅವುಗಳನ್ನು ನಾಶಪಡಿಸಬೇಕು ಮತ್ತು ಆ ಜಾಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಬ್ಲೀಚಿಂಗ್ ಪೌಡರ್ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು, ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು

ಅಗತ್ಯ ಪಡುವುದೇ ವಿಧಿ ನಿಷೇಧ ಚರಣಿ ವಾಗತ್ಯ ಪಡುವುದೇ ವಿಧಿ ನಿಷೇಧ ಚರಣಿ ರೋಗಾನುಭವವೆಲ್ಲ ಉಗ್ರ ತಪವು ರೋಗಾನುಭವವೆಲ್ಲ ಉಗ್ರ ತಪವು ಆಗದವರು ಆಡಿಕೊಂಬುದೇ ಆಶೀರ್ವಾದ ಆಗದವರು ಆಡಿಕೊಂಬುವುದೇ ಆಶೀರ್ವಾದ ಬೀಗರು ಉಪಚಾರವೇ ಉದಯವೂ